ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ, ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ. ಆರ್ಬಿಐ ಹೇಳುತ್ತೆ, ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ. ಆಕಾಶವಾಣಿ ಚಿತ್ರದುರ್ಗ. ಆಕಾಶವಾಣಿ ಚಿತ್ರದುರ್ಗ. ಸರಿ, ಒಂದು ವಿಷಯ ಹೇಳಿ, ನಿಮ್ಮ ಹತ್ತಿ ವಿಶ್ವ ದರ್ಜೆಯಾಗಿದ್ದರೆ ಅದು ಇಡೀ ಜಗತ್ತನ್ನು ತಲುಪಬೇಕು ಅಲ್ಲವೇ? ಆದ್ದರಿಂದ ಕಸ್ತೂರಿ ಕಾಟನ್ ಚಿಹ್ನೆಯನ್ನು ಅಳವಡಿಸಿಕೊಳ್ಳಿ. ಇದು ಭಾರತದ ಅತ್ಯುತ್ತಮ ಹತ್ತಿಯಾಗಿ ಮಾಡುತ್ತದೆ. ವಿಶ್ವದ ಅತಿದೊಡ್ಡ ಬ್ರ್ಯಾಂಡ್ಗಳಲ್ಲಿ ಇದರ ಮಾನ್ಯತೆ ಹೆಚ್ಚುತ್ತಿದೆ. ಕಸ್ತೂರಿಯೊಂದಿಗೆ ಸೇರಿ ಮತ್ತು ನಿಮ್ಮ ಹತ್ತಿಯನ್ನು ಜಗತ್ತಿಗೆ ತಲುಪಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturikotton.com ಭೇಟಿ ನೀಡಿ. ಚಿತ್ರದುರ್ಗದ ಡಿಆರ್ಎಂ ಆಸ್ಪತ್ರೆಯ ಪ್ರಕಟಣೆ. ದಿನಾಂಕ 17/8/2025 ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ನಗರದ ನುರಿತ ಹೆರಿಗೆ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಉಮಾ ಹಾಗೂ ಡಾಕ್ಟರ್ ಮೇಘಾ ಅವರು ಬಿಪಿ, ಶುಗರ್ ಹಾಗೂ ಸಾಮಾನ್ಯ ಕಾಯಿಲೆಗಳಿಗೆ ಉಚಿತ ತಪಾಸಣೆಯನ್ನ ಆಯೋಜಿಸಿದ್ದಾರೆ. ಯಶಸ್ವಿನಿ ಯೋಜನೆಯ ಸೌಲಭ್ಯಗಳು ಕೂಡ ಇಲ್ಲಿ ಲಭ್ಯ. ಸ್ಥಳ ಡಿಆರ್ಎಂ ಆಸ್ಪತ್ರೆ, ಕೆಎಸ್ಆರ್ಟಿಸಿ ಹಳೆ ಡಿಪೋ ರಸ್ತೆ, ಕೆಳಗೋಟೆ, ಚಿತ್ರದುರ್ಗ. ಸರಿ, ಒಂದು ವಿಷಯ ಹೇಳಿ, ನಿಮ್ಮ ಹತ್ತಿ ವಿಶ್ವ ದರ್ಜೆಯಾಗಿದ್ದರೆ ಅದು ಇಡೀ ಜಗತ್ತನ್ನು ತಲುಪಬೇಕು ಅಲ್ಲವೇ? ಆದ್ದರಿಂದ ಕಸ್ತೂರಿ ಕಾಟನ್ ಚಿಹ್ನೆಯನ್ನು ಅಳವಡಿಸಿಕೊಳ್ಳಿ. ಇದು ಭಾರತದ ಅತ್ಯುತ್ತಮ ಹತ್ತಿಯಾಗಿ ಮಾಡುತ್ತದೆ. ವಿಶ್ವದ ಅತಿದೊಡ್ಡ ಬ್ರ್ಯಾಂಡ್ಗಳಲ್ಲಿ ಇದರ ಮಾನ್ಯತೆ ಹೆಚ್ಚುತ್ತಿದೆ. ಕಸ್ತೂರಿಯೊಂದಿಗೆ ಸೇರಿ ಮತ್ತು ನಿಮ್ಮ ಹತ್ತಿಯನ್ನು ಜಗತ್ತಿಗೆ ತಲುಪಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturikotton.com ಭೇಟಿ ನೀಡಿ. ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದ್ರೆ ಬೆನಿಫಿಟ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಸರಿ, ಒಂದು ವಿಷಯ ಹೇಳಿ, ನಿಮ್ಮ ಹತ್ತಿ ವಿಶ್ವ ದರ್ಜೆಯಾಗಿದ್ದರೆ ಅದು ಇಡೀ ಜಗತ್ತನ್ನು ತಲುಪಬೇಕು ಅಲ್ಲವೇ? ಆದ್ದರಿಂದ ಕಸ್ತೂರಿ ಕಾಟನ್ ಚಿಹ್ನೆಯನ್ನು ಅಳವಡಿಸಿಕೊಳ್ಳಿ. ಇದು ಭಾರತದ ಅತ್ಯುತ್ತಮ ಹತ್ತಿಯಾಗಿ ಮಾಡುತ್ತದೆ. ವಿಶ್ವದ ಅತಿದೊಡ್ಡ ಬ್ರ್ಯಾಂಡ್ಗಳಲ್ಲಿ ಇದರ ಮಾನ್ಯತೆ ಹೆಚ್ಚುತ್ತಿದೆ. ಕಸ್ತೂರಿಯೊಂದಿಗೆ ಸೇರಿ ಮತ್ತು ನಿಮ್ಮ ಹತ್ತಿಯನ್ನು ಜಗತ್ತಿಗೆ ತಲುಪಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturikotton.com ಭೇಟಿ ನೀಡಿ. ಅಪ್ಪ, ಕಾಲೇಜ್ ಫೀಸ್ ಜಾಸ್ತಿ ಇದೆ. ಮಗಳೇ, ನೆನಪಿದ್ಯಾ ಬೋನಸ್ ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ? 2 ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು. ಈಗ ಬ್ಯಾಂಕ್ ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ. ಖಾತೆಯು ಆಗ್ತದೆ ಆಕ್ಟಿವ್, ಪೂರ್ತಿ ಫ್ರೀ. ಹೋಗಣ್ವಾ? ಎಲ್ಲಿಗೆ? ಅಡ್ಮಿಷನ್ ಮಾಡ್ಸೋಕೆ. ಖಾತೆ ಆಯ್ತು ಆಕ್ಟಿವ್. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ರೈತ ಬಾಂಧವರೇ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೇಳಿದ್ದೆಲ್ಲ ನ್ಯಾನೋ ಗೊಬ್ಬರವಲ್ಲ. ಇಫ್ಕೋ ನ್ಯಾನೋ ಯೂರಿಯಾದಲ್ಲಿ 20% ಸಾರಜನಕ ಮತ್ತು ನ್ಯಾನೋ ಡಿಎಪಿಯಲ್ಲಿ 8% ಸಾರಜನಕದ ಜೊತೆ 16% ರಂಜಕವಿದೆ. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಆಕಾಶವಾಣಿ ಚಿತ್ರದುರ್ಗ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಪಶುಸಂಗೋಪನೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಜಯನಗರ ಜಿಲ್ಲೆ ಕೂಡ್ಲಿಗೆ ತಾಲೂಕು ಹುಲಿಕೇರಿ ಗ್ರಾಮದ ಪ್ರಗತಿಪರ ಕೃಷಿಕ ವಿಶ್ವೇಶ್ವರ್ ಸಜ್ಜನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವಿಜಯಕಲಾ ಜಗಳೂರು. ನಮಸ್ಕಾರ ವಿಶ್ವೇಶ್ವರ ಸಜ್ಜನ್ ಅವರೇ. ನಮಸ್ತೆ ತಾಯಿ, ನಮಸ್ತೆ. ಇವತ್ತು ನೀವು ಪಶುಸಂಗೋಪನೆ ಮತ್ತು ಮೌಲ್ಯವರ್ಧನೆ ಬಗ್ಗೆ ಮಾತನಾಡ್ತಾ ಇದ್ದೀರಿ. ಏನಿದು ಮೌಲ್ಯವರ್ಧನೆ ಮತ್ತು ಪಶುಸಂಗೋಪನೆ, ಒಂದಕ್ಕೊಂದು ಹೇಗೆ ಸಂಬಂಧ ಇದೆ? ಪಶುಸಂಗೋಪನೆ ಅಂತಂದ್ರೆ, ನಾವು ಹೈನುಗಾರಿಕೆ ಅಂತ ಇತ್ತೀಚಿನ ದಿನಗಳಲ್ಲಿ ಹೆಸರಿಟ್ಟಿದ್ದೀವಿ. ಹೈನುಗಾರಿಕೆಯಲ್ಲಿ ಬರೀ ಹಾಲಿನ ಉತ್ಪನ್ನ ಒಂದು ನಮಗೆ ಮೇಜರ್ ಪಾಯಿಂಟ್ ಆಗುತ್ತೆ. ಆದರೆ ನಮ್ಮದು ಪಶುಸಂಗೋಪನೆ ಅಂತ ಸ್ವಲ್ಪ ಹೆಸರು ಬದಲಾಯಿಸಿದ್ರೆ ಅಲ್ಲಿ ಇನ್ನು ಬೇರೆ ಬೇರೆ ಆಯಾಮಗಳು ನಮಗೆ ಲಭ್ಯ ಆಗ್ತವೆ. ಪಶುಗಳಿಂದ ಗೋಮಯ ಅಂದ್ರೆ ಸಗಣಿ ಸಿಗುತ್ತೆ, ಸಗಣಿಯಲ್ಲಿ ಏನ್ ಮಾಡ್ಬೋದು, ಗೋಮೂತ್ರ ಸಿಗುತ್ತೆ, ಗೋಮೂತ್ರದಿಂದ ಏನ್ ಮಾಡಬಹುದು, ನಮ್ಮ ಭೂಮಿನ ಬಲವರ್ಧನೆ ಹೇಗ್ ಮಾಡ್ಕೋಬಹುದು, ಆಮೇಲೆ ಇಲ್ಲಿ ಮೌಲ್ಯವರ್ಧನೆ ಅಂತಾನು ಪಶು ಸಂಗೋಪನೆ ಮತ್ತು ಮೌಲ್ಯವರ್ಧನೆ. ಮೌಲ್ಯ ಅಂತಂತಂದ್ರೆ ಹೆಚ್ಚಿಸಿಕೊಳ್ತಕ್ಕಂಥದ್ದು, ಮೌಲ್ಯ ಹೆಚ್ಚಿಸಿಕೊಳ್ಳೋದು. ಇಲ್ಲಿ ಪಶುಗಳ ಮೌಲ್ಯವನ್ನು ಹೆಚ್ಚಿಸಬೇಕು, ಭೂಮಿಯ ಮೌಲ್ಯವನ್ನು ಹೆಚ್ಚಿಸಬೇಕು, ನಮ್ಮ ಸಾಧಕರ ಮೌಲ್ಯವನ್ನು ಎತ್ತರಿಸಿಕೊಳ್ಳಬೇಕು. ಇಲ್ಲಿ ಒಂದು ವಸ್ತುನ ನಾವು ಹೆಚ್ಚಿನ ಬೆಲೆ ಮಾರದೊಂದೇ ತಂತ್ರ ಅಲ್ಲ. ರಾಗಿ ಹಿಟ್ಟು ಮಾಡಿ ರೊಟ್ಟಿ ಮಾಡಿ ಹೆಚ್ಚಿಗೆ ದುಡ್ಡು ಮಾಡೋದೊಂದೇ ಅಲ್ಲ. ಇಲ್ಲಿ ಆ ವ್ಯವಸ್ಥೆಯ ಮೌಲ್ಯ ಹೆಚ್ಚಾಗಬೇಕು, ರೈತನ ಮೌಲ್ಯ ಹೆಚ್ಚಾಗಬೇಕು, ಅವನಿಗೆ ಗೌರವ ಸಿಗಬೇಕು. ಹೇಗೆ ಸಾಧ್ಯ? ಸಾಧ್ಯ ಹೇಗೆ ಸಾಧ್ಯ ಅಂತಂದ್ರೆ ಅವನಿಗೆ ಅಲ್ಲಿ ಮೊದಲು ಪಾಸಿಟಿವ್ ಎನರ್ಜಿ ಅವನಿಗೆ ಮೈ ತಾಳ್ಬೇಕು. ನಾನು ಕೊಡ್ತಕ್ಕಂಥದ್ದು ಸಮೂಹಕ್ಕೆ ಅನ್ನ, ಅನ್ನನೇ ಬ್ರಹ್ಮ ಅಂದಿದೀವಿ, ದೇವರು ಅಂದಿದೀವಿ. ನಾವು ಮಾಡೋ ದೇವ್ರ ಕೆಲಸ ಪವಿತ್ರವಾದ ಕೆಲಸ ಅನ್ನ ಮತ್ತು ಪ್ರಾಣ. ಪ್ರಾಣ ಅಂತಂದ್ರೆ ಆಕ್ಸಿಜನ್ನು, ನಾವು ಹಸಿರಿನಿಂದಲೇ ಉಸಿರು ಉತ್ಪತ್ತಿ ಆಗುತ್ತೆ, ಇದನ್ನು ಒಂದು ಪವಿತ್ರವಾದ ಕೆಲಸ. ಇವೆರಡೂ ಪವಿತ್ರವಾದ ಕೆಲಸ ನಾವು ಮಾಡ್ತೀವಿ ಅಂತಂದ್ರೆ ಈ ಭಾವ ನಮ್ಮಲ್ಲಿ ಬಂದಾಗ ನಮ್ಮ ಮೌಲ್ಯನೇ ಜಾಸ್ತಿ ಆಗೋಗುತ್ತೆ. ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ಮೈದಾಳಬೇಕು ಮೊದಲು, ಅವಾಗ ನಮ್ಮ ಮೌಲ್ಯ ಜಾಸ್ತಿ ಆಗುತ್ತೆ. ಮೌಲ್ಯ ಜಾಸ್ತಿ ಆಗುತ್ತೆ ಅಂದ್ರೆ ನೋಡ್ತಕ್ಕಂತ ಕಣ್ಣು, ನಾವು ಮಾಡ್ತಕ್ಕಂತ ಕೆಲಸ, ಶ್ರೇಷ್ಠದಲ್ಲಿ ಪರಮ ಶ್ರೇಷ್ಠ ಆಗುತ್ತೆ. ಹೇಗೆ ಕಂಡುಕೊಳ್ಬೇಕು ಇವನ್ನೆಲ್ಲ? ಹೇಗೆ ಕಂಡುಕೊಳ್ಳೋದು? ಹೇಗೆ ಕಂಡುಕೊಳ್ಬೇಕು ಇವು ಶ್ರೇಷ್ಠ ಅನ್ನೋದು ಒಂದು ಭಾವ ಬಂದ್ರೆ ಅದರಲ್ಲಿ ನಾವು ಏನ್ ಮಾಡಬಹುದು ಅಂತ ಆಲೋಚನೆಗಳು ಬರ್ತವೆ. ಮನೋಮಯ ಶಿಲ್ಪಿ ಅಂತ ನಮ್ಮ ಯಜಮಾನರು, ನಮ್ಮ ಅಜ್ಜ ಹೇಳ್ತಾ ಇತ್ತು. ಮೊದಲು ಯಾವುದೇ ಒಂದು ಆಲೋಚನೆ ಮನಸ್ಸಿನಲ್ಲಿ ಬರುತ್ತೆ, ಅದನ್ನೇ ನಮ್ಮ ವ್ಯವಸ್ಥೆ ಒಳಗಡೆ ಗಣಪತಿ ಅಂದೀವಿ. ಮೊದಲು ಬರ್ತಕ್ಕಂತ ಒಂದು ಏನು ಒಂದು ಸ್ಪೆಷಲ್ ಆಲೋಚನೆ, ಅದನ್ನ ಹೇಗ್ ಮಾಡಬೇಕು ಅನ್ನೋದು ಒಂದು ತಂತ್ರ ರೂಪಿಸ್ಕೋಬೇಕಾಗತ್ತೆ. ಅದನ್ನೇ ಆ ತಂತ್ರ ಮಾಡ್ತಕ್ಕಂತ ತಂತ್ರ ಏನೈತಲ್ಲ ಅದನ್ನೇ ಸರಸ್ವತಿ ಎಂದಿದ್ದೀವಿ. ಇವೆರಡೂ ಸೇರಿ ಅವೆರಡೂ ನಮಗೆ ಮೈ ತಾಳ್ಬೇಕು ಅಂತಂದಾಗ ನಾವು ಸವಿಬೇಕು, ಆ ಕೆಲಸ ಮಾಡಬೇಕು. ಮಾಡಿದಾಗ ಲಕ್ಷ್ಮಿ ಬರ್ತಾಳೆ. ಆ ಲಕ್ಷ್ಮಿ ಬರ್ಬೇಕಂದ್ರೆ ಇಲ್ಲಿ ಸರಸ್ವತಿ ಗಣಪತಿ ಚೆನ್ನಾಗಿ ಕೆಲಸ ಮಾಡ್ಬೇಕು, ಅವೆರಡನ್ನ ಸೇರಿಸಿಕೊಂಡು ಕೆಲಸ ಮಾಡ್ಬೇಕು. ಹೇಗೋ ಬೇಕಾ ಬಿಟ್ಟೆ ಮಾಡೋದಲ್ಲ, ಅವೆರಡನ್ನ ಸೇರಿಸಿಕೊಂಡು ನಾವು ಚೆನ್ನಾಗಿ ಕೆಲಸ ಮಾಡಿದಾಗ ಲಕ್ಷ್ಮಿ ಬಂದೇ ಬರ್ತಾಳೆ. ಅದನ್ನೇ ನಾವು ಏನ್ ಮಾಡಿದೀವಿ ಅಂತಂದ್ರೆ ಇವೆಲ್ಲ ನಮ್ಮ ದೇಶದ ನಮ್ಮ ದೇವರುಗಳೆಲ್ಲ ಜ್ಞಾನದ ಸಂಕೇತಗಳು ಅಷ್ಟೇ, ಎಲ್ಲ ವಿಶ್ವದ ದೇವರುಗಳು ಅವ್ರು ನನ್ನ ಭಾವನೆಯಲ್ಲಿ. ಇದನ್ನ ನಾವು ಹೆಚ್ಚಿಸ್ಕೋಬೇಕು ಅಂದ್ರೆ ಮೌಲ್ಯ, ನಮ್ಮ ಮೌಲ್ಯ ಹೆಚ್ಚಾಗ್ಬೇಕಂದ್ರೆ ನನ್ನ ತಲೆಯಲ್ಲಿ ನಮ್ಮ ಹೊಲದಲ್ಲಿ ಏನ್ ಮಾಡ್ಬೇಕು ಅಂತಂತಂದ್ರೆ ಒಂದು ಆಲೋಚನೆ ಬರುತ್ತಲ್ಲ, ಏನ್ ಬೆಳಿಬೇಕು ಹೇಗ್ ಮಾಡ್ಬೇಕು, ಅದಕ್ಕೆ ನಾವು ಸವಿತೀವಲ್ಲ. ಹೌದು, ಬರೀ ಆಲೋಚನೆ ಅಂತೆಲ್ಲ, ಇಲ್ಲಿ ಮನೋಮಯ ಶಿಲ್ಪಿ ಅಂತ, ಶಿಲ್ಪಿ ಅಂತಂದ್ರೆ ಅದಕ್ಕೆ ನಾವು ಸವಿಬೇಕು, ಅವಾಗನೇ ಅದಕ್ಕೆ ಗೌರವ ಬಂದೇ ಬರುತ್ತೆ. ಒಬ್ಬೊಬ್ಬರದು ಒಂದೊಂದು ವಿಷಯ ಆಗ್ಬಹುದು, ಅವರವರ ವಿಷಯದಾಗ ಅವರು ಸವಿಬೇಕು. ಇಲ್ಲಿ ಒಬ್ಬ ರೈತ ಅಂತ ಹೇಳಿದ್ರೆ ಪಶು ಸಂಗೋಪನೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ನಾವೀಗ ಹೈನುಗಾರಿಕೆ ಅಂತ ಬಹು ಸುಲಭವಾಗಿ ಹೇಳ್ಬಿಡ್ತೇವೆ. ಆದ್ರೆ ನಿಮ್ಮ ಲೆಕ್ಕದಲ್ಲಿ ಪಶು ಸಂಗೋಪನೆ ಅಂದ್ರೆ ಏನು, ಮತ್ತ ಅದಕ್ಕೊಂದಷ್ಟು ಮೌಲ್ಯವರ್ಧನೆಯನ್ನ ಕೊಡ್ತಾ ಇದ್ದೀರಿ ಅಂತ ಆಲೋಚನೆಗಳು ಹೇಗ್ ಬರ್ಬೇಕು ಅನ್ನುವಂಥದ್ದನ್ನು ನಮ್ಮ ನೋಡಿ. ಗೋಪಾಲ ಅಂದ್ವಿ, ಗೋ ಅಂದ್ರೆ ಆಕಳ, ಪಾಲ ಅಂದ್ರೆ ಪಾಲ, ಯಾರಿಗೆ? ಶ್ರೀಕೃಷ್ಣ ಪರಮಾತ್ಮಗೆ. ಅವನ ಪರಮಾತ್ಮ ಅದನ್ನಲ್ಲ ಅವನು, ಅದು ಅವನ ಮೌಲ್ಯ. ಹುಟ್ಟಿದಾಗ ಎಲ್ಲರೂ ನಾವು ಶೋಧ್ರೆ ಆಲೋಚನೆಯಲ್ಲಿ ಅದ್ಭುತವಾಗಿ ಹೋಗ್ಬೋದಲ್ಲ. ಖಂಡಿತ ಈ ಮೌಲ್ಯನ ಮೊದಲು ಹೆಚ್ಚಿಸ್ಕೋಬೇಕು. ಆ ನಂತರ ಅವಾಗ ನಾವು ಒಂದು ಕಾಯಕ ಅಂತ ಬಸವಣ್ಣವ್ರ ತತ್ವ, ಕಾಯಕದಲ್ಲಿ ನಿರತರಾದೊಡೆ, ಕಾಯದ ಹಂಗು ತೊರೆಯಬೇಕು, ಗುರು ಬಂದರೆ ಮರೆಯಬೇಕು, ಜಂಗಮ ಬಂದರೂ ಮರೆಯಬೇಕು. ಅಂದ್ರೆ ನಾವು ಆ ಕಾಯಕ ನಾವೇನ್ ಮಾಡ್ತಾ ಇದೀವೋ, ಯೋಗಸ್ಥಃ ಕುರುಕರ್ಮಾಣಿ, ನಾವು ಆ ಕರ್ಮ ಮಾಡ್ತೀವಲ್ಲ ಆ ಯೋಗದಲ್ಲಿ ಮಾಡಿದಾಗ, ತಲೀನತೆಯಲ್ಲಿ ಮಾಡಿದಾಗ, ಯೋಗ ಕರ್ಮ ಕೌಶಲ್ಯಂ, ಆ ಕರ್ಮ ಕೌಶಲ್ಯ ರೂಪವಾಗಿ ಅಂದವಾಗಿ ಚಂದವಾಗಿ ಅದೇ ಆಗುತ್ತೆ. ನಾವು ಈ ಭಾರತೀಯರಿಗೆ ಇದು ಜೀನ್ಸ್ನಲ್ಲೇ ಇದೆ. ನಾವು ಕೃಷಿ ಅಂದರೆ ದರಿದ್ರ, ಕೃಷಿ ಅಂದರೆ ನಷ್ಟ, ಕೃಷಿ ಅಂದರೆ ಅಯೋಗ್ಯ, ಅಯೋಗ್ಯ ಅನ್ನೋದನ್ನ ನಾವು ನೆಗೆಟಿವ್ ತುಂಬ್ಕೊಂಡ್ಬಿಟ್ಟಿದೀವಿ. ಇದನ್ನ ನಾವು ಪಾಸಿಟಿವ್ ಆಗಿ ನಾವು ಮಾಡ್ಕೋಬೇಕು. ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ನನಗೆ ವಿದೇಶಿ ಆಕಳುಗಳು ನಮ್ಮ ದೇಶಕ್ಕೆ ಯಾವುದೋ ಕಾರಣದಿಂದ ಬಂದವೆ, ಅದು ಬಂದದ್ದು ಯಾಕೆ ಏನು ಇಲ್ಲಿ ನಮಗೆ ಮಾತು ಬೇಡ. ಅದಕ್ಕಿಂತ ನಮ್ಮ ದೇಶೀಯ ಆಕಳ ಶ್ರೇಷ್ಠ ಅನ್ನೋದು ಒಂದು ತರಬೇತಿಯಲ್ಲಿ ನನಗೆ ಗೊತ್ತಾಯ್ತು. ನನ್ನ ಹತ್ರನೂ ವಿದೇಶಿ ಆಕಳ ಇದ್ವು, ಅವನು ಮಾರಿಬಿಟ್ಟೆ, ಸ್ವದೇಶಿ ಆಕಳ ತರಬೇಕು. ಸ್ವಲ್ಪ ಆರ್ಥಿಕ ದುಸ್ಥಿತಿ ಇರೋದ್ರಿಂದ ಗೀರ್ ಆಕಳುಗಳು ಸ್ವಲ್ಪ ಹೆಚ್ಚು ಹಾಲು ಕರೀತವೆ, ಅವನು ತಂದ್ರೆ ಸ್ವಲ್ಪ ಹಾಲಿನಗೂ ನಾವು ದುಡ್ಡು ಮಾಡ್ಬೋದು, ಬದುಕಿಗೆ ಶಕ್ತಿ ತುಂಬ ಕೆಲಸ ಆಗುತ್ತೆ. ನಮ್ಮಲ್ಲಿ ನಮ್ಮವೆಲ್ಲ 2 ಲೀಟ್ರು 1 ಲೀಟ್ರ್ ಕರೀತವೆ, ಅವು 4 ಲೀಟ್ರ್ ಕರೀತವೆ ಅನ್ನೋ ಒಂದು ಚಿಂತನೆ ಗೊತ್ತಾಯ್ತು. ಅವಾಗ ನಮ್ಮ ಡಾಕ್ಟರ್ ಆಶ್ರೀ ಆನಂದ್ ಅವರು ನನಗೆ ಮಧ್ಯಪ್ರದೇಶಕ್ಕೆ ಕರ್ಕೊಂಡು ಹೋಗ್ಬಿಟ್ಟು 5 ಆಕಳ ಕೊಡಿಸಿದ್ರು. 5 ಆಕಳ ಕೊಡಿಸಿದ್ರು. ಊರಿಗೆ ಬಂದು ಅದು 6-8 ತಿಂಗಳಾಯ್ತು ಊರಿಗೆ ಬರಲಿಕ್ಕೆ. ಆ ದುಡ್ಡೆಲ್ಲ ಓದುವಂತ ಎಲ್ಲರತಗೂ ಅಪಮಾನ ಅವಮಾನ, ಓದು ಬಿಡು ಅವನವು ಅಂತ. ಆದ್ರೂ ನಾವು ಸುಮ್ಮನೆ ಇದ್ವಿ, ಏನೋ ಭಾಗ್ಯ, ನಾವು ಹೇಳಿದವೇ ಒಂದು, ಅವ್ರು ತಂದವೇ ಒಂದು. ಆದರೂ ನಮ್ಮ ಮನೆ ಕಾಲಿಟ್ಟು, ಕಾಲಿಟ್ಟ ಮೇಲೆ ನಾವು ನಮ್ಮ ಮನೆಗೆ ಬಂದ್ವಲ್ಲಪ್ಪ ಅಂತ ಒಳ್ಳೆ ಭಾವದಿಂದ ಸ್ವೀಕರಿಸಿದ್ವಿ. ಸ್ವೀಕರಿಸಿದ ಮೇಲೆ ನಮ್ಮ ಬಂಧುಗಳು ಒಂದಿಬ್ರು, ದೊಣ್ಣೆಹಳ್ಳಿ ಒಬ್ಬುಡುಗ, ಆಮೇಲೆ ನಮ್ಮ ಬೀಗರೊಬ್ಬರು 2 ಆಕಳುಗಳು ಕೊಂಡ್ಕೊಂಡ್ರು, 3 ಉಳ್ಕೊಂಡ್ವು. 3ರಾಗೆ ಈಗ ಸುಮಾರು 9 ವರ್ಷದ ಜರ್ನೆಗೆ ಒಂದು 10 ವರಿಕರುಗಳು ಕೆಲವು ಆಕಳುಗಳು ಮಾರಿರೋ ಸಂಖ್ಯೆ ಒಂದು 10 ಆಗಿರ್ಬೋದು. ಈಗ ನಮ್ಮ ಮನೆಯಲ್ಲಿ ಇರ್ತಕ್ಕಂಥವು 24 ಹಸು. ನಿಮ್ಮ ಮನೆಯಲ್ಲಿ ಹಸು ಅಲ್ಲ, ಗಂಡುಕರ ಹೆಣ್ಣುಕರ ಎಲ್ಲವು ಪಡ್ಡೆ ಆ ಕರಿತಕ್ಕಂಥ ಆಕಳು ಎಲ್ಲ ಸೇರಿ ಸಂಖ್ಯೆ 24 ಆಯ್ತು. 9 ವರ್ಷಕ್ಕೆ 3 24 ಆಗಿದೆಯಲ್ಲ. ನಾವು ಎಲ್ಲೇನ ಬ್ಯಾಂಕ್ನಾಗೆ ಫಿಕ್ಸೆಡ್ ಮಾಡಿದ್ರೆ ಎಷ್ಟಾಗ್ತಿತ್ತು? 24 ಆಗಿರೋದು ಒಂದೇ ಅಲ್ಲ, ಪ್ರತಿದಿನನು ಗೋಮೂತ್ರ ಬಳಕೆ ಆಗಿದೆ ನಮಗೆ, ಪ್ರತಿದಿನನು ಸಗಣಿ ಬಳಕೆ ಆಗಿದೆ, ಎಷ್ಟೋ ಲಕ್ಷ ಆದಾಯ ಕೊಟ್ಟಿದೆ. ಅಂದ್ರೆ ನಾವು ನೋಡ್ತಕ್ಕಂಥ ಭಾವ ಪವಿತ್ರವಾಗಿದ್ರೆ ನಮ್ಮ ಶಕ್ತಿ ಹೆಚ್ಚಾಗತ್ತೆ. ಏನಿದೆ, ನಾವು ಸಗಣಿ ನಮಗೆ ಕಮ್ಮಿ ಭೂಮಿ ಇರೋದ್ರಿಂದ ಬೇಸಿಗೆಯಲ್ಲಿ ವಿಭೂತಿ ಮಾಡ್ತೀನಿ ನಾನು, ಸಗಣಿಯಿಂದ ನಾನು ವಿಭೂತಿ ಮಾಡ್ತೀನಿ. ನನ್ನ ಹೆಂಡತಿ ದಿನಾನ ಒಂದು ಸ್ವಲ್ಪ ಒಂದು 3-4 ಲೀಟ್ರ್ ಗೋಅರ್ಕ ಅಂತ ಒಂದು ಔಷಧಿ ಮಾಡ್ತೀವಿ. ಆ ಗೋಅರ್ಕ ಮಾಡ್ತಕ್ಕಂಥದ್ದು ನಮ್ಮ ಒಮ್ಮಿನಿಷ್ಟ್ರದ್ದು ಕೆಲಸ, ವಿಭೂತಿ ಮಾಡೋದು ಮನೆಯಲ್ಲಿದ್ದಾಗ ನನ್ನ ಕೆಲಸ. ಇವೆರಡೂ ಆದಾಯ ನಮಗೆಲ್ಲ, ನಮ್ಮ ಓನರಿಗೆ. 4 ಜನ ಮಹಿಳೆಯರು ನಮಗೆ ಸಹಕಾರಿಗಳಾಗಿ ಬರ್ತಾ ಇದ್ದಾರೆ, ಅವರೇ ನಮ್ಮ ಓನರ್ ಅಲ್ಲ. ಖಂಡಿತ. ಅಂದ್ರೆ ನಮ್ಮ ಬೆವರಿನ ದುಡಿಮೆ ಅವರಿಗೆ, ಅವರೇ ಬೆವರಿನ ದುಡಿಮೆ ನಮಗೆ, ಪರಸ್ಪರ ದೇವೋಭವ. ಅರ್ಥ ಆಯ್ತಮ್ಮ? ಅಂದ್ರೆ ನಾವು ಉತ್ಪಾದನೆಗೆ ಅವರನ್ನ ಬಳಸ್ಕೊಂಡು, ಉತ್ಪಾದನೆಗೆ ವೆಚ್ಚ ಇದೆ, ಹೌದಾ? ಆ ವೆಚ್ಚವನ್ನು ಭರಿಸ್ಲಿಕ್ಕೆ ನಾವಿಲ್ಲಿ ಸಾಲ ತರದ್ ಬೇಕಾಗಿಲ್ಲ. ಅವಾಗ ನಮ್ಮದೇ ದುಡಿಮೆಯ ಬೆವರಿನ ದುಡಿಮೆ ಅವರಿಗೆ, ಅವ್ರ ಬೆವರಿನ ದುಡಿಮೆ ನಮಗೆ. ಈಗ ಕಡ ಹುಟ್ಟಿ ಬಡವ ಕೆಟ್ಟ ಅಂತ ಗಾದೆ, ಕಡ ಹುಟ್ಟಿ ಬಡವ ಕೆಟ್ಟ. ಅನೇಕ ಸವಲತ್ತುಗಳಿಂದ ಏನೋ ಅಭಿವೃದ್ಧಿ ಆಗ್ತಾ ಇದೆ ಅಂತ ಅನ್ಕಂತೀವಿ. ಸವಲತ್ತುಗಳು ಏನಂತಂದ್ರೆ ನಮ್ಮನ್ನ ನಿಷ್ಕ್ರಿಯರನ್ನಾಗಿ ಮಾಡ್ತಾ ಇದಾವಲ್ಲ ಅಂತ ಒಂದೊಂದ್ ಅನ್ನಿಸ್ತದೆ ನನಗೆ. ನಮ್ಮ ಹಳ್ಳಿಯಲ್ಲಿ ಒಂದು ಮಾನವ ಶಕ್ತಿ ಅದ್ಭುತವಾಗಿ ಇರಬೇಕು, ಅದಕ್ಕೆ ಈ ಸವಲತ್ತುಗಳಿಂದ ಆ ಚಟುವಟಿಕೆಗೆ ರಹಿತ ಆಗಿಬಿಟ್ಟು ಅವು ಕಾಯಿಲೆಗಳು ಗೂಡಾಗಿಬಿಡ್ತಾವಲ್ಲ, ಸಂಕಟ ಆಗ್ತಾ ಇದೆ ಒಂದೊಂದು ವಿಷಯದಲ್ಲಿ ನೋಡಿದರೆ ವ್ಯವಸ್ಥೆಗಳಲ್ಲಿ. ಅವು ಬೇಡ ಅಂತಲ್ಲ, ಎಷ್ಟು ಬೇಕು ಯಾವಾಗ ಬೇಕು ನಾವು ಜಾಣರಾಗಬೇಕು, ಸವಲತ್ತು ಉಪಯೋಗ ಮಾಡಬಾರ್ದಂತಲ್ಲ. ಆದರೆ ಈ ಒಂದು ಕೈಗಳು ಕಾಯಕ ಮಾಡಬೇಕಾ? ಇವೇ ನಿಷ್ಕ್ರಿಯ ಆಗಿಬಿಟ್ರೆ ತಲೆ ಅದು ತಲೆ ಕೆಲಸ ಮಾಡಬೇಕಾ? ದೇಹ ಕೆಲಸ ಮಾಡಬೇಕಾ? ಇದೆಲ್ಲ ನಮಗೆ ಮೌಲ್ಯವರ್ಧನೆ ಆಗಬೇಕು. ಈ ಮೌಲ್ಯವರ್ಧನೆ ಆದಾಗ ನಮಗೆ ಐಶ್ವರ್ಯ ಲಭ್ಯ ಅದೇ ಆಗುತ್ತೆ. ಅದೇ 24 ಗೋಹರ್ಕದಿಂದ ನಮಗೆ ಆದಾಯ ಇದೆ, ಈ ವಿಭೂತಿಯಿಂದ ಇವೆರಡರ ಆದಾಯ ನಮಗೆಲ್ಲ, ಅವರಿಗೆ. ಅವ್ರು ಮಾಡಿದ ಕೆಲಸ ಎಲ್ಲ ನಮಗೆ, 4 ಜನ ಮಹಿಳೆಯರಿಗೆ ನಾವು ಅಲ್ಲಿ ಕೆಲಸ ಕೊಟ್ಟಿದ್ದೀವಿ. ನಾವು 4 ಜನ ಮನೆಯವರು ಸೇರ್ತೀವಿ, ನಾವು ಸುಮ್ಮನೆ ಇರಲ್ಲ, ನಾವು ಅವ್ರ ಜೊತೆಗೆ ಕೆಲಸಗಾರರಾಗಿ ಕೆಲಸ ಮಾಡ್ತೀವಿ. ಅವಾಗ ಏನಾಗುತ್ತೆ, ನಮಗೆ ವೆಚ್ಚ ಇರಲ್ಲ, ಮನಸ್ಸಿನಲ್ಲಿ ಖರ್ಚು ಕಡಿಮೆ ಆಗುತ್ತೆ, ಗೊಂದಲ ಕಡಿಮೆ ಆಗುತ್ತೆ. ಇವೆಲ್ಲ ಕಷ್ಟ ಕಲಿಸಿದ ಪಾಠಗಳು ಒಂದಾನೊಂದು ಕಾಲದಲ್ಲಿ. ನಾನು ಓದ್ಕೊಂಡು ಬಂದಿದ್ದೆ, ಹಸಿರು ಕ್ರಾಂತಿನೆಲ್ಲ ತಿಳಿದಿದ್ದೆ, ಎಲ್ಲ ಮಾಡಿದ್ದೆ. ಒಂದೊಂದು ಗಿಡಕ್ಕೆ ಇಷ್ಟೇ ಗೊಬ್ಬರ ಹಾಕ್ಬೇಕು, ಇಷ್ಟೇ ಔಷಧಿ ಹೊಡಿಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡ್ಬೇಕು ಅಂತ ಮಾಡಿದ್ದೆ. 12-13 ಸಲ ಔಷಧಿ ಹೊಡಿತಕ್ಕಂಥ ಮನುಷ್ಯ ನಾನೇನೆ. 24 ಡ್ರಮ್ಗಟ್ಟಲೆ ಮಲ್ಲಿಗೆಗೆ ಔಷಧಿ ಹೊಡಿತಿದ್ದೆ. ಔಷಧಿ ಇಲ್ಲದೆ 1 ಡ್ರಮ್ ಹೊಡಿದಂಗೆ ಮಲ್ಲಿಗೆ ಬೆಳೆಯೋದು ಕಲ್ತ್ಕೊಂಡೆ. ನೈಸರ್ಗಿಕ ಕೃಷಿ ಚಿಂತನೆ ನನ್ನ ತಲೆಯಕ್ಕೆ ಹೋದ್ಮೇಲೆ, ಅದ್ರ ಬಗ್ಗೆ ಅಭ್ಯಾಸ ಮಾಡಿದ್ಮೇಲೆ, ನಾವು ಎಲ್ಲಿ ಎಡವತಾ ಇದೀವಿ, ಏನು ಮಾಡ್ತಾ ಇದೀವಿ, ತಪ್ಪಿನ ಅರಿವು ಆಗಬೇಕಲ್ಲ ನಮಗೆ ನಮ್ಮ ಜರ್ನಿಯಲ್ಲಿ. ಆ ತಪ್ಪುಗಳನ್ನ ತಿದ್ದಿಕೊಂಡಾಗ ನಮಗೆ ಶಕ್ತಿ ತುಂಬುತ್ತಾ ಬರ್ತೀವಿ. ಆಮೇಲೆ ಜೊತೆಗೆ ಪಾಸಿಟಿವಾಗಿ ಯೋಚನೆ ಮಾಡಬೇಕು. ಮೇನ್ ಪಾಸಿಟಿವ್ ಯೋಚನೆ ಇಲ್ಲದೆ ಇದ್ರೆ ನಾವು ದಿವಾಳಿನೇ ತಾಯಿ. ಹೌದು, ಈ ಪಶು ಸಂಗೋಪನೆಯಲ್ಲಿ ನೀವು ಹೇಳಿದ್ರೆ ಈಗ ಅರ್ಕವನ್ನ ಮಾಡ್ತಾ ಇದ್ದೀವಿ, ಗಂಜಲಿನಿಂದ ನೀವೇನೋ ಅರ್ಕ ಮಾಡ್ತಾ ಇದ್ದೀರಿ, ಈಗ ಹಾಗೆ ವಿಭೂತಿಯನ್ನ ತಯಾರಿ ಮಾಡ್ತಾ ಇದ್ದೀರಿ, ಮತ್ತಿನ್ನೇನು ಲಾಭವನ್ನ ಹೇಗೆ ಪಡ್ಕೊಳ್ತಾ ಇದ್ದೀರಿ? ನಾನು ಮಧ್ಯಪ್ರದೇಶದಿಂದ ಆಕಳ ತಂದ ಮೇಲೆ ಹಾಲು ಮಾರಬೇಕಾಗಿತ್ತು. ನಾನು ಆ ಹಾಲು ನಮ್ಮ ಡೈರಿಗೆ ಹಾಕಿದ್ರೆ 25 ರೂಪಾಯಿ ರೇಟು, ಬೆಂಗಳೂರು ಮೇಳಕ್ಕೆ ಹೋಗ್ತಾ ಇದ್ದೆ ಅಲ್ಲಿ 80 ರೂಪಾಯಿ ರೇಟು, 80 ರೂಪಾಯಿ ಲೀಟ್ರು ಬೆಂಗಳೂರಲ್ಲಿ. ಈಗ 8 ವರ್ಷದ ಹಿಂದೆಮ್ಮ ಅಲ್ಲಿ 80 ರೂಪಾಯಿ ರೇಟು. ಈ ಡಿಫ್ರೆನ್ಸ್ ಎಷ್ಟಾಯ್ತು? ಬಹಳ ಡಿಫ್ರೆನ್ಸ್ ಆಯ್ತು. ಹೋಗ್ಲಿ ಒಂದು 50-60 ರೂಪಾಯಿಕನ ರೀಚ್ ಆಗ್ಬೇಕಲ್ಲ ನಾನು ಅನ್ನೋ ಭಾವ ಬಂತು ನನಗೆ. ಪೇಡ ಮಾಡಿದ್ರೆ ಒಂದು 50-60 ರೂಪಾಯಿ ನಾನು ಅರ್ನ್ ಮಾಡ್ಬೋದು ಅನ್ನೋ ಭಾವ ಬಂತು. ಪೇಡ ಸಾಮ್ರಾಜ್ಯ ಅಂತಂದರೆ ಹುಬ್ಬಳ್ಳಿ ಧಾರವಾಡ. ಅಲ್ಲಿಗೆ ಹೋದಾಗ ನಮ್ಮ ಮೋಹನ್ ಏಣಿಗೆ ಅಂತ ಅವ್ರನ್ನ ನಾನು ಸಂಪರ್ಕ ಮಾಡಿದೆ. ಅವರು ನನಗೆ ಪೇಡ ಹೇಳೋದು ಹೇಳ್ಕೊಡ್ಲಿಕ್ಕೆ, ಅವರು ಪೇಡ ಉದ್ದಿಮೆಯವರಲ್ಲ, ಭಾಳ ಸಂಪರ್ಕ ಮಾಡಿದ್ರು ಫೋನ್ನಿಂದ. ಫೈನಲ್ ಬಂದದ್ದೇನೆಂದರೆ ಸೀಕ್ರೆಟ್ಟು ಬಿಸ್ನೆಸ್ಸು ಪೇಟೆಂಟು ಹೇಳ್ಕೊಡಲ್ಲ ಅಂತ. ನನಗೆ ಅವರು ಅದನ್ನ ಹೇಳಕ್ಕೆ ಭಾಳ ಕಸಿ ಬಿಸಿ ಮಾಡಿದರು. ನನಗೆ ಟೈಮು ಕೊಟ್ಟರು ಒಂದೆರಡು ತಾಸು, ಅದಕ್ಕೆ ಧನ್ಯವಾದಗಳು ಅವರಿಗೆ. ಜೊತೆಗೆ ನನಗೆ ಮಹಾಭಾರತದ ಒಂದು ಕತೆ ನೆನಪಾತು, ಏಕಲವ್ಯಗೇನು ದ್ರೋಣಾಚಾರ್ಯ ಹೇಳ್ಕೊಟ್ಟಿದ್ದಿಲ್ಲಲ್ಲ, ನಾನೇ ಯಾಕೊಂದು ಪೇಡ ಮಾಡಬಾರ್ದು, ನಮ್ಮ ಪೇಡ ಇವಾಗ ತಿಂದು ನೋಡಿ, ಅದು ದೇಶಿ ಆಕಳದ ಹಾಲಿನ ಜೊತೆಗೆ ತೆಂಗಿನಕಾಯಾಲು ಹಾಕಿದೆ ಸೇರಿಸಿದೀವಿ. ಕಾಯಾಲು ಅಂತ ಹಿಂದೆ ನಮ್ಮಲ್ಲಿ ಬಳಸ್ತಕ್ಕಂಥ ಪದ್ಧತಿ ನಮ್ಮ ಪರಂಪರೆಯಲ್ಲಿತ್ತು. ಹೌದು, ಸಂಭ್ರಮಾಚರಣೆಗಳಲ್ಲಿ ಈ ದನದ ಹಾಲೇ ಸಿಗ್ತಾ ಇದ್ದಿಲ್ಲ, ಅವಾಗ ತೆಂಗಿನಕಾಯಿ ಹಾಲನ್ನ ರುಬ್ಬಿಬಿಟ್ಟು ಹೋಳಿಗೆಗೆ ಸುಗ್ಗಿಗೆ ಪಾಯಸಕ್ಕೆ ಮಾಡ್ತಾರೆ. ಆ ತೆಂಗಿನಕಾಯಿ ಹಾಲು ತಿಂದಿದೀಯಾ? ಕೊಬ್ಬರಿ ಬೆಲ್ಲ ತಾಂಬೂಲಕ್ಕೆ ನೀನು ಸವಿ, ಕೆಳಗೆ ಉಪ್ಪ ನೀರ ಕೊಡುವೆ, ಮೇಲೆ ಎಳ ನೀರ ಕೊಡುವೆ ಅಂತ ಓದಿದೀವಲ್ಲ, ಹಂಗೆ ತೆಂಗಿನಕಾಯಿ ಹಾಲು ಸೇರಿಸಿದೆ ಅದಕ್ಕೆ. ದೇಶಿ ಆಕಳದ ಹಾಲು, ಸಾವಯವ ಬೆಲ್ಲದ ಸ್ವಾದ, ಎಷ್ಟು ಹಾಕ್ಬೇಕು ಏನು ಅಂಬದೆಲ್ಲ ರಿಸರ್ಚ್ ಮಾಡಲಿಕ್ಕೆ ಒಂದು 10-15 ದಿನಗಳು ಕಳೆದು. 10-15 ದಿನಗಳಿದ್ದಾಗ ದಿನ ನನ್ನ ಹೆಂಡತಿಯಿಂದ ನನಗೆ ಮಂಗಳಾರ್ತೀನಿ, ಹಾಲು ದಿನ ಕೆಡಿಸ್ತಾ ಇದ್ದೆ. ಮತ್ತೆ ಇನೋವೇಷನ್ ಅಂದ್ರೆ ಅಷ್ಟೇ ಅಲ್ಲ, ಅವಾಗ ನಾವು ಮೌನಿಗಳು ಆಗಬೇಕು, ಇವಾಗ ಅವರೇ ಮಾಡ್ತಾರೆ, ನಿಮಗೆ ಟೇಸ್ಟ್ ತಂದಿದ್ದೀನಿ. ಹೀಗೆ ಒಂದು ಒಳ್ಳೆ ಪೇಡ ಬಂತು, ಅದಕ್ಕೆ ನಾನು ಒಂದು ಹೆಸರು ಆ ಗುಣನೇ ಕೊಡಬೇಕು ಅಂತ ಮೆಮೊರಿ ಪೇಡ ಅಂತ ಹೆಸರಿಟ್ಟಿದ್ದೆ. ಅದಕ್ಕೆ ಹೆಸರು ಇಟ್ಟಿರೋದೇ ಮೆಮೊರಿ ಪೇಡ ಅಂತ. ಉದ್ದೇಶ ಏನಂದ್ರೆ ದೇಶೀಯ ಆಕಳದ ಹಾಲಿನಲ್ಲಿ ತುಪ್ಪ ಇದೆ, ತುಪ್ಪಕ್ಕೂ ಮೆಮೊರಿಗೂ ಬುದ್ಧಿ ಜಾಸ್ತಿ ಆಗುತ್ತೆ ಅಂತ ಅಂತಾರೆ ಪರಂಪರೆಯಲ್ಲಿ. ಆದ್ರೆ ತೆಂಗಿನಕಾಯಿ ಹಾಲಿನಲ್ಲಿ ಒಂದು ಕಾಯಿ ಹಸಿ ಕಾಯಲ್ಲಿ ಒರಿಜಿನ್ ಕೋಕೋನಟ್ ಆಯಿಲ್ ಅಂತ ಮಾಡ್ತಾರೆ. ಕೊಬ್ಬರಿ ಎಣ್ಣೆ ಬೇರೆ, ಒಣ ಕೊಬ್ಬರಿದು, ಹಸಿ ಕೊಬ್ಬರಿಯಿಂದ ಮಾಡುವ ಎಣ್ಣೆನೇ ಬೇರೆ. ಅದಕ್ಕೂ ಇದಕ್ಕೂ ಬಹಳ ಬೆಲೆ ಡಿಫ್ರೆನ್ಸ್. ಅವ್ರ ಒರಿಜಿನ್ ಕೋಕೋನಟ್ ಆಯಿಲಿಗೆ ಬಳಸ್ತಕ್ಕಂಥ ಕೊಬ್ಬರಿನೇ ನಾನು ಬಳಸಿದ್ದೀನಿ, ಅದು ಬುದ್ಧಿಮಾಂದ್ಯ ಕಡಿಮೆ ಮಾಡುವ ಔಷಧಿ ಗುಣ ಇದ್ದೆ ಅಂತ ಕೇಳ್ಪಟ್ಟಿದ್ದೆ. ಅವೆರಡು ಗುಣಗಳನ್ನ ಯಾಕೆ ಹೆಸರಿಡಬಾರ್ದು ಅಂತ ಮೆಮೊರಿ ಪೇಡ ಅಂತ ಹೆಸರಿಟ್ಟಿದ್ದೆ. ನಮ್ಮ ಮಕ್ಕಳು, ಅಪ್ಪ ಇದನ್ನ ನೀನ್ ಕಂಡು ಹಿಡಿದಿದ್ದಿ, ನಿನ್ನ ಹೆಸರು ಇರ್ಬೇಕಂತ ಈಗ ಹೆಸರನ್ನು ಬದಲಾಯಿಸಿದ್ದಾರೆ, ಸಜ್ಜನ್ ಪೇಡ ಅಂತ ಮಾಡಿದ್ದಾರೆ. ಈ ಸಜ್ಜನ್ ಪೇಡ ಹೆಸರಿನಲ್ಲಿ ಈಗ ನಮ್ಮ ಪೇಡ ಹೋಗ್ತಾ ಇದೆ. 60-70 ರೂಪಾಯಿ ಹಾಲಿನ ಬೆಲೆ ನಾನಿವತ್ತು ಪಡಿತಾ ಇದ್ದೀನಿ. ಅಂದ್ರೆ ಯೋಚನೆ, ಮನಸ್ಸಿಗೆ ಒಂದು ಯೋಚನೆಗೆ ತಲೆಗೆ ಕೆಲಸ ಕೊಡಬೇಕು, ತಲೆ ಕೊಟ್ಟಮೇಲೆ ಅದು ದೇಹಕ್ಕೂ ಕೈಗೂ ಬರಬೇಕು, ಆ ಕೆಲಸ ಮಾಡಬೇಕು, ಅವಾಗ ಒಂದು ಫಲ ಸಿಕ್ಕೇ ಸಿಗುತ್ತೆ ಖಂಡಿತ. ಹೀಗೆ ಪೇಡ ನಿರ್ಮಾಣ ಆಯಿತು. ಜೊತೆಗೆ ತುಪ್ಪ ಮಾಡ್ತೀವಿ ನಾವು, ಹೆಚ್ಚು ಹಾಲಿರ್ತಾವಲ್ಲ ತುಪ್ಪ ಮಾಡ್ತೀವಿ. ಗೀರ್ ಹಸುವಿನ ತುಪ್ಪಕ್ಕೆ ಒಂದಷ್ಟು ಬೆಲೆ ಜಾಸ್ತಿ ಅಂತ ಕೇಳ್ಪಟ್ಟಿದ್ದೀವಿ ನಾವು. 2,800 ರೂಪಾಯಿ ಅಂತೆ ನಮ್ಮ ತುಪ್ಪನ ನಮ್ಮ ಅಂಗಡಿಯಲ್ಲೇ ಮಾರುತ್ತಿದ್ದೇವೆ. ಕೆಜಿಗೆ 2,800 ರೂಪಾಯಿ ಕೊಡ್ತಾ ಇದೀವಿ. ಬೇರೆ ಬೇರೆ ಕಡೆ ಬೇರೆ ಬೇರೆ ರೇಟ್ ಇದೆ, 5,000-10,000 ತನಕ ಮಾರುವವರು ಇದ್ದಾರೆ. ನಮಗೇನಪ್ಪ ಅಂದ್ರೆ ಒಂದು 60-70 ರೂಪಾಯಿ ಹಾಲಿನ ರೇಟ್ ಸಿಕ್ಕರು ಸಾಕು, ನಮಗೆ ಹಾಲು ದೊಡ್ಡ ಪೇಟಿಗೆ ತಗೊಂಡು ಹೋಗಕ್ಕೆ ಸಮಯ ಇಲ್ಲ. ಎಷ್ಟು ಲೀಟರ್ ಹಾಲು ಹಾಕಿದ್ರೆ? ನಮ್ಮದು 30-35 ಲೀಟರ್ ಹಾಲಿಗೆ 1 ಕೆಜಿ ತುಪ್ಪ ಬರುತ್ತೆ. ಯಾಕಂದ್ರೆ ಅಡವಿ ಹುಲ್ಲು ಮಡಿಗೆ ನೀರು ಅಂತ ಗಾದೆ ಇದೆ. ಆದಿ ಬೀದಿಯಲ್ಲಿರುವ ಕಸದ ಹುಲ್ಲನ್ನು ಹುಡುಕಿ ಮೇದು ಮನೆಗೈದು ನಾನಮೃತ ವಿವೇ ಅಂತ ನಾವು ಗೋಗೀತೆ ಓದಿದೀವಿ. ಗೊಲ್ಲ ದಡ್ಡಿಯ ಮಾಡಿಕೊಂಡು ಅಂತ ನಾವು ಈ ರೀತಿ ಕಟ್ಟಿಬಿಟ್ಟು ಇಷ್ಟು ಬೂಸ ತಿನ್ನಿಸಿ ಈಗ ಹಾಲು ಕೊಡ ಹಾಲು ಕರಿತೀವಿ ಅನ್ನೋದು ನಾವು ಕೇಳಿದ್ದಿಲ್ಲ. ಸರಿ, ಪಾರಂಪರಿಕ ಪದ್ಧತಿಯಲ್ಲೇನೆ ನಾವು ಆಕಳುಗಳನ್ನ ಸಾಕ್ತಾ ಇದೀವಿ. ಅಡವಿ ಮೇಲಿಕ್ಕೆ ಹೋಗ್ತಾ ಇದ್ದಾರೆ. ಅಡವಿ ಹುಲ್ಲು ಮಡಿಗೆ ನೀರು ಅಂತ ಗಾದೆ. ನಮ್ಮ ತಮ್ಮರು ಹೊಲಗಳು 1-6 ಎಕರೆ ಖಾಲಿ ಇದೆ, ಅಲ್ಲೆಲ್ಲ ಬಿಟ್ಟು ದಿನ ಬಿಸಿಲಿಗೆ ಬಿಡ್ತೀವಿ ಅಷ್ಟೊತ್ತು. ಬಿಸಿಲಿಗೆ ಬಿಟ್ಟಾಗ ಚಟುವಟಿಕೆಯಿಂದ ಆರೋಗ್ಯ ಲಭ್ಯ ಆಗುತ್ತೆ. ಚಟುವಟಿಕೆ ಬೇಕೇ ಬೇಕು. ನಾವು ಪಂಚಭೂತಗಳ ಸೃಷ್ಟಿ, ಪಂಚಭೂತಗಳ ಸೃಷ್ಟಿಯಲ್ಲಿ ಆಕಾಶ ತತ್ವ ಚಟುವಟಿಕೆ. ಆಕಾಶ ತತ್ವನು ನಾವು ಚೆನ್ನಾಗಿ ಬಳಸಬೇಕಲ್ಲ. ಚಟುವಟಿಕೆ ಇದ್ರೆ ಆರೋಗ್ಯ. ಪ್ರಾಣಿ ಅಲ್ಲ ಅದು ಒಂದು. ಅದಕ್ಕಾಗಿ ಹೊರಗಡೆ ಬಿಡ್ತಕ್ಕಂಥದ್ದು ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ ಭಾಗಶಃ. ಈ ರೀತಿ ನಾವು ಮೌಲ್ಯವರ್ಧನೆ ತುಪ್ಪ ಪೇಡ ಮತ್ತೆ ಗೋ ಅರ್ಕ ಮತ್ತೆ ವಿಭೂತಿ ಆಕಳದಲ್ಲಿ 4 ಉತ್ಪನ್ನ ಮಾಡ್ತೀವಿ. ಬೇಲದಲ್ಲಿ ಒಂದು 6-8 ಉತ್ಪನ್ನ ಮಾಡ್ತೀವಿ. ಅದನ್ನೊಂದಿಷ್ಟು ಹಂಚಿಕೊಳ್ಬಹುದಾ ನಮ್ಮ ರೈತ ಬಾಂಧವರಿಗೆ? ಬೇಲದ ಹಣ್ಣು ಕಪಿತ್ತ ಜಂಬು ಫಲಸಾರ ಭಕ್ಷಿತಂ ಅಂತ ಮಂತ್ರ ಇದೆ. ಕಪಿತ್ತ ಅಂದ್ರೆ ಬೇಲದ ಹಣ್ಣು. ಈ ಬೇಲದ ಹಣ್ಣು ಈಗ ನಮಗೆ ಬಹಳ ಶ್ರೇಷ್ಠದಲ್ಲಿ ಶ್ರೇಷ್ಠ. ಶಿವನಿಗೆ ಬಿಲ್ವಪತ್ರೆ, ವಿಷ್ಣುವಿಗೆ ನೆಲ್ಲಿ, ಲಕ್ಷ್ಮಿಗೆ ತುಳಸಿ, ಗೌರಿಗೆ ತುಂಬೆ, ಹಿಂಗೆ ಎಲ್ಲಾ ದೇವರುಗಳಿಗೂ ಒಂದೊಂದು ಗಿಡಗಳನ್ನ ನಮ್ಮ ವ್ಯವಸ್ಥೆ ಶಾಸ್ತ್ರ ಕೊಟ್ಟಿದೆ. ಆದರೆ ಈ ಬೇಲದ ಹಣ್ಣಿಗೆ ಕಪಿತ್ತ ಜಂಬು ಫಲಸಾರ ಭಕ್ಷಿತಂ ಅಂತ ಮಂತ್ರ ಇರ್ತೀವಿ ಗಣಪತಿಗೆ ಅಂತ. ಗಣಪತಿಗೆ ಒಂದೆಲ್ಲ ಲಕ್ಷ್ಮಿ ಹಬ್ಬದಾಗೂ ಬೇಲ ಬೇಕು ಅಂತ ಬರ್ತಾರೆ. ಗಣಪತಿ ಹಬ್ಬದಾಗ ಬೇಲ ಬೇಕು ಅಂತ ಬರ್ತಾರೆ. ರಾಮನವಮಿಯಲ್ಲಿ ಬೇಲದ ಹಣ್ಣಿನ ಪಾನಕ ಅಂತ ಬೆಂಗಳೂರು ಜನ ಕುಡಿತಾರೆ. ಶಿವನಿಗೆ ರುದ್ರಾಭಿಷೇಕಕ್ಕೂ ಬೇಕು ಬೇಲ ಅಂತ ಬರ್ತಾರೆ. ಆಮೇಲೆ ಮಹಾರಾಷ್ಟ್ರದ ಒಂದು ದುರ್ಗಾದೇವಿ ದೇವಸ್ಥಾನದಾಗ ಬೇಲದ ಹಣ್ಣಿನ ಬರ್ಪಿನೇ ಪ್ರಸಾದ ಅಂತ ಕೊಡ್ತಾರೆ. ಗೊಡಚಿ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ಬೇಲ್ದಣ್ಣಿಂದೇ ಜಾತ್ರೆ. ಅಲ್ಲಿ ಎಷ್ಟೋ ಲೋಡ್ ಬರುತ್ತೆ ಅಲ್ಲಿ. ಅಂದ್ರೆ ಇದು ಎಲ್ಲಾ ದೇವರಿಗೂ ಬೇಕಾಗಿರೋ ಹಣ್ಣು. ಅವೆಲ್ಲಾ ದೇವ್ರ ರೂಪಗಳು ನೀವೇ. ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಇದೊಂದು ಹಣ್ಣು ತಿಂದ್ಬಿಡ್ರಿ. ಈಗ ಹೇಳಿ ನನಗೆ, ಬೇಲದ ಹಣ್ಣು ತಿನ್ನೋದ್ರಿಂದ ಏನೇನೆಲ್ಲ ಆರೋಗ್ಯದಿಂದ ಆರೋಗ್ಯ ಕಾಪಾಡ್ಕೊಳ್ಬಹುದು, ಏನೇನೆಲ್ಲ ಆರೋಗ್ಯ ಬರುತ್ತೆ? ಇವತ್ತು ಬಹಳ ನೋವಿನ ಸಂಗತಿ ಅಂತಂದ್ರೆ ಹಾರ್ಟ್ ಅಟ್ಯಾಕ್ ನೋಡಿ. ಆಸನದಲ್ಲಿ ಇಷ್ಟ ಅಟ್ಯಾಕ್ ಅದು ಅಲ್ಲಿ ಇದನ್ನೆಲ್ಲ ಕೇಳ್ತೀವಲ್ಲ. ಆಹಾರ ವಿಷ ಆಗೋಗ್ಬಿಡ್ತಲ್ಲ ತಾಯಿ. ಹೌದು. ಈ ಬೇಲದ ಹಣ್ಣು ನಮ್ಮ ವಿಷನೆಲ್ಲ ಕಡಿಗೆ ಹಾಕ್ಬಿಡ್ತತೆ, ಟಾಕ್ಸಿನ್ಸ್ ನೆಲ್ಲ ಕಡಿಗೆ ಹಾಕ್ಬಿಡ್ತತೆ. ಫೈಬರ್ ಇದೆ. ಫೈಬರ್ ಏನ್ ಮಾಡುತ್ತೆ, ಮೂಲ ವ್ಯಾಧಿ ಮಲಬದ್ಧತೆ ಕಡಿಮೆ ಮಾಡುತ್ತೆ. ಮುದ್ದೆ ಲದ್ದಿ ನಿದ್ದೆ ಈ 3 ಚೆನ್ನಾಗಿದ್ರೆ ನೀನ್ ಗೆದ್ದೆ ಅಂತ ಒಂದು ಗಾದೆ, ಚಂದ್ರೇಗೌಡರು ಹೇಳ್ತಾರೆ ಇದನ್ನ. ಈ ರೀತಿ ಈ ವ್ಯವಸ್ಥೆನ ಫೈಬರ್ ಜಾಸ್ತಿ ಇರೋದ್ರಿಂದ ಚೆನ್ನಾಗಿಡ್ಲಿಕ್ಕೆ ಬೇಲ ಅದ್ಭುತ ಕೆಲಸ ಮಾಡುತ್ತೆ. ಫೈಬರ್ ಜಾಸ್ತಿ ಇರೋದ್ರಿಂದ ಅನುಕೂಲ ಆಗುತ್ತೆ. ಜೊತೆಗೆ ಇದರಲ್ಲಿ ಪೆಕ್ಟಿನ್ ಅನ್ನೋ ರಾಸಾಯನಿಕ ಇದೆ. ಇದು ಹೃದಯ ರಕ್ತನಾಳ ಶುದ್ಧಿ ಮಾಡುತ್ತೆ, ರಕ್ತ ಮಂದ ಇರ್ತಕ್ಕಂಥದ್ನ ತಿಳಿ ಮಾಡುತ್ತೆ, ಆ ಲೋಮನಾಳಗಳನ್ನೆಲ್ಲ ಚೆನ್ನಾಗಿ ರಕ್ತ ಪರಿಚಲನೆ ಚೆನ್ನಾಗಿ ಆಗಂಗ್ ಮಾಡುತ್ತೆ. ಇದೆಲ್ಲ ನಾನು ಕೆಲವೊಂಬಲ್ಲವರಿಂದ ಕಲಿತು, ಕೆಲವೊಂ ಸುಜ್ಞಾನದಿಂ ನೋಡುತ್ತಮ್, ಕೆಲವೊಂ ಆಳ್ಪವರಿಂದ ಕಂಡು, ಸರ್ವಜ್ಞನಪ್ಪಂ ನಭಂ ಹರ ಹರ ಶ್ರೀ ಚನ್ನ ಸೋಮೇಶ್ವರ, ಹಿಂಗೆ ಇದೆಲ್ಲ ಅವರಿಂದ ಇವರಿಂದ ಕೇಳಿರೋದು ನಾನು. ನನ್ನದೇ ಅಲ್ಲ ವಿಷಯ. ಪೆಕ್ಟಿನ್ ಅಂದ್ರೆ ರೈತನಿಗೆ ನನಗೇನು ಗೊತ್ತು, ವಿಜ್ಞಾನಿಗಳು ಒಬ್ರು ಬಂದರು ಹೇಳಿದ್ರು. ಈ ರೀತಿ ಅನೇಕ ಔಷಧಿಗಳು ಮಹಿಳೆಯರ ಋತುಚಕ್ರದ ಸಮಸ್ಯೆ ಕಡಿಮೆ ಮಾಡುತ್ತೆ. ತಂಪುಕಾರಕ, ನಂಜುಹರ, ಪಿತ್ತಹರ, ಅದ್ಭುತ ಔಷಧಿಗಳ ಭಂಡಾರ ಬೇಲ. ಆಮೇಲೆ ಇನ್ನು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಬಲ್ಲ ಅದ್ಭುತ ಶಕ್ತಿ ಇದರೊಳಗಡೆ ಇದೆ. ಋತುಚಕ್ರದ ಸಮಸ್ಯೆ ಕಡಿಮೆ ಮಾಡ್ತಕ್ಕಂಥ ಗುಣ ಇದೆ. ಒಬ್ರು ಮೇಡಮ್ ಅವರು ನನಗೆ ಎಲ್ಲಿ ರಾಯಚೂರರು ನನ್ನ ಬೇಲ್ದಣ್ಣ ಕೇಳಿದ್ರು, ಕಳಿಸಿದ್ದೆ. ಆಯಮ್ಮ ಇದನ್ನ ಜಾಮ್ ಮಾಡಿ ಎಲ್ಲ ಮಹಿಳೆಯರಿಗೆ ಕೊಟ್ರಂತೆ. ಆಮೇಲೆ ಸಿ ವಿಟಮಿನ್ ಇದೆ, ಹಿಮೋಗ್ಲೋಬಿನ್ ಜಾಸ್ತಿ ಮಾಡುತ್ತೆ, ರಿಚ್ಚು ಫೈಬರು, ಆಮೇಲೆ ಕ್ಯಾಲ್ಸಿಯಂ ಸಿಕ್ಕಾಪಟ್ಟೆ ಇದೆ, ಐರನ್ ಇದೆ, ಅದ್ಭುತ ಔಷಧಿಗಳ ಭಂಡಾರ ಬೇಲ. ಎಲ್ಲರೂ ಬಾಣಂತಿಯವರು ತಿನ್ಬೋದು, ಗರ್ಭಿಣಿ ಸ್ತ್ರೀಯರು ತಿನ್ಬೋದು, ವಯೋವೃದ್ಧರು ತಿನ್ಬೋದು, ಎಲ್ಲರೂ ತಿಂತಕ್ಕಂಥ ಹಣ್ಣು ಇದು. ಬರೀ ನಮ್ಮ ದೇಶ ಒಂದೆಲ್ಲ, ಪಕ್ಕದಾಗ ಶ್ರೀಲಂಕಾದಲ್ಲಿ ಅದು ದೇಶದ ಹಣ್ಣು. ಹೌದಾ? ನಮಗೆ ಮಾವು ಹೇಗೋ ದೇಶದ ಹಣ್ಣು, ಶ್ರೀಲಂಕಾದ ಬೇಲ ದೇಶದ ಹಣ್ಣು. ಆಮೇಲೆ ಇಲ್ಲಿ ಬೇಲನೇ ಅದ್ಭುತ ತಾಯಿ. ಇದು ಒಂದು ಉತ್ತರ ಕರ್ನಾಟಕಕ್ಕೆ ವಾಣಿಜ್ಯ ಬೆಳೆ ಆಗಿಬಿಟ್ರೆ ಅಡಕೆಗಿಂತ ಲಾಭ ಇದೆ. ಆಮೇಲೆ ಈಗ ನಾವು ಇದನ್ನು ವಿಶ್ವಕ್ಕೆ ಕೊಟ್ಟಾಗ ಈ ಬಿಪಿ ಶುಗರ್ ಕಮ್ಮಿ ಆಗಿಬಿಡುತ್ತಲ್ಲ. 6ನೇ ಔಷಧಿ ಅಲ್ಲ ಈ. ಉತ್ತರ ಕರ್ನಾಟಕದ ರೈತರು ಭಾಗಶಃ ಇದನ್ನ ಅಳವಡಿಸ್ಕೊಂಡ್ಬಿಟ್ರೆ ಅದೇ ತೋಟ ಹಾಕಿ ಪಾಪ ಕಳಿ ಅಂತ ಗಾದೆ. ಹಿಂಗೆ ಈ ಬೇಲದ ಹಣ್ಣಿನ ತೋಟ ಬರೀ 30 ಅಡಿಗೆ ಒಂದು ಅದನ್ನ ಹಾಕಿರಿ, ಸೀತಾಫಲ ಮಧ್ಯ ಹಾಕಿರಿ, ಬಾಡ್ಬರಿಕ್ ಚೆರಿ ಹಾಕಿರಿ, ಇನ್ನೂ ಬೇರೆ ಬೇರೆ ಬೆಳೆಗಳನ್ನ ಹಾಕಿ ಹಿಂಗ ಅನೇಕ ಬೆಳೆಗಳನ್ನ ಒಂದು ತೋಟ ಮಾಡಿದ್ರೆ ರೈತನಿಗೂ ಲಾಭ, ತಾನೂ ಕೂಡ ಮೇಲ್ ಬರಬಹುದು, ಮತ್ತಷ್ಟು ಜನರಿಗೂ ಕೂಡ ಆರೋಗ್ಯವನ್ನ ಕೊಟ್ಟಂತ ಪುಣ್ಯ ರೈತನಿಗೆ. ನೈಸರ್ಗಿಕವಾಗಿ ತೋಟ ಮಾಡಿದರೆ ಯಾರೂ ಬಡವರಾಗಿಲ್ಲ. ಬೇಲ ಬೆಟ್ಟದ ನೆಲ್ಲಿ, ಬೆಟ್ಟದ ನೆಲ್ಲಿನ ಗಿಡಗಳು ಇದಾವೆ ನಾವು ಸ್ವಲ್ಪ ಬರ್ತಾವು, ಅವನ್ನು ಮೌಲ್ಯವರ್ಧನೆ ಅದ್ರಾಗ ಒಂದು ಆರೇಳು ಪ್ರಾಡಕ್ಟ್ ಮಾಡ್ತೀವಿ, ಬೇಲದಲ್ಲಿ ಒಂದು ಆರೇಳು ಪ್ರಾಡಕ್ಟ್ ಮಾಡ್ತೀವಿ. ಒಂದಿಷ್ಟು ಹೆಸರಿಸಿ ಈಗ ಬೇಲದಲ್ಲಿ ಜ್ಯೂಸ್ ಮಾಡ್ತೀವಿ, ಬೇಲದಲ್ಲಿ ಬರ್ಫಿ ಮಾಡ್ತೀವಿ, ಬೇಲ ಪೌಡರ್ ಮಾಡ್ತೀವಿ, ಬೇಲ ಎನರ್ಜಿ ಡ್ರಿಂಕ್ ಪೌಡರ್ ಮಾಡ್ತೀವಿ, ಬೇಲ ಪುಡಿ ಚಟ್ನೆ ಮಾಡ್ತೀವಿ. ಇಷ್ಟು ಇವಾಗ ನನಗೆ ಬೇಲ ಬರ್ಫಿ ಮಾಡ್ತೀವಿ ಇಷ್ಟು ಇವಾಗ ಬಿಡುಗಡೆ ಆಗಿದಾವೆ. ಇನ್ನು ಒಂದ್ ಎರಡು ಮೂರು ದಂತ ಮಂಚನ ಆ ಚಿಪ್ಪಿನಿಂದ ವಾಷಿಂಗ್ ಪೌಡರ್ ಅವನ್ನೆಲ್ಲ ಇನ್ನು ಮಾಡ್ಬೇಕು, ಮಾಡಿ ಇನೋವೇಶನ್ ಆಗಿದಾವೆ, ಅದಕ್ಕೆ ಬ್ರಾಂಡು ಲೇಬಲ್ಲು ಆಗಿಲ್ಲ, ಅವನು ಇನ್ನು ಬಿಡುಗಡೆ ಮಾಡಾರ ಅದೀವಿ. ಈ ರೀತಿ ಬೇಲದಲ್ಲಿ ಇಷ್ಟು ಬೆಟ್ಟದ ನೆಲ್ಲಿಯಲ್ಲಿ ಹಾಗೆ ಬೇಲ ಬೆಟ್ಟದ ನೆಲ್ಲಿ ಉಪ್ಪಿನಕಾಯಿ, ಬೆಟ್ಟದ ನೆಲ್ಲಿಕಾಯಿ ಅಡಿಕೆ, ಬೆಟ್ಟದ ನೆಲ್ಲಿಕಾಯಿ ಜಾಮು ಇವನ್ನೆಲ್ಲ ಮಾಡ್ತೀವಿ. ಇದೇ ರೀತಿ ಜೊತೆಗೆ ಕವಳೆಕಾಯಿ ಉಪ್ಪಿನಕಾಯಿ ಚಟ್ನಿ ಮಾಡ್ತೀವಿ. ಕವಳೆ ಹಣ್ಣು ಅದ್ಭುತ ಹಿಮೋಗ್ಲೋಬಿನ್ ಜಾಸ್ತಿ ಮಾಡುತ್ತೆ, ಮಹಿಳೆ ಋತುಚಕ್ರದ ಸಮಸ್ಯೆ ಕಮ್ಮಿ ಮಾಡುತ್ತೆ ಅದು ಕವಳೆ. ಹೀಗೆ ನಮ್ಮ ಮನೆಯಲ್ಲೇ 30 ವಸ್ತುಗಳನ್ನ ಮೌಲ್ಯವರ್ಧನೆ ಮಾಡ್ತೀವಿ ನಾವು. ಅಷ್ಟು ವಸ್ತುಗಳನ್ನ ಆಮೇಲೆ ಹುಣಸೆಯಲ್ಲಿ ಲಾಲಿಪಾಪ್ ಮಾಡ್ತೀವಿ, ಹುಣಸೆ ಕಾಯಿ ಚಟ್ನಿ ಮಾಡ್ತೀವಿ, ಹುಣಸೆ ಹಣ್ಣಿನ ಚಟ್ನಿ ಮಾಡ್ತೀವಿ. ಮಹಿಳೆಯರಿಗೆ ಹಿಂಗೆ ಇಚ್ಚಿಗೆ ನಾರೆಲ್ಲ ತೆಗಿಯಕ್ ಟೈಮ್ ಇರಲ್ಲ, ರೆಡಿ ಟು ಯೂಸ್ ಅಂತ ಅದನ್ನೊಂದು ಪೇಸ್ಟೇ ಮಾಡಿಬಿಟ್ಟಿದ್ದೀವಿ. ಹಿಂಗೆ ಹುಣಸೆ 3-4 ಹುಣಸೆ ಹಣ್ಣಿನಲ್ಲಿ ಈ ರೀತಿ ಇವಾಗ ಗಿಡ ಮರ ಹಾಕಿದ್ರೆ ಕೆಲಸ ಕಮ್ಮಿ ಆಗುತ್ತೆ ನಮಗೆ, ಟೈಮ್ ಸಿಗುತ್ತೆ. ಟೈಮ್ ಸಿಕ್ಕಾಗಿಂತವೆಲ್ಲ ಮಾಡಬೇಕು. ಅಗ್ರಿಕಲ್ಚರ್ ಆದ್ರೆ ಬರೀ ಕೆಲಸ ಕೆಲಸ ಕೆಲಸ ಕೆಲಸ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣ ಉಳ್ಳೊಡೆ ಕೂಡಿಕೊಂಬ ಕೂಡಲ ಸಂಗಮ ದೇವ. ಎಂತ ಮಾತು, ನಾವ್ ಏನ್ ಮಾಡ್ತೀವಿ, ಏನ್ ನೀಡ್ತೀವಿ, ಹ್ಯಾಂಗ್ ನೀಡ್ತೀವಿ, ಒಳ್ಳೇದೋ ಕೆಟ್ಟದ್ದೋ ಇದನ್ನ ನಾವು ಯೋಚನೆ ಮಾಡಬೇಕು. ಸಮೃದ್ಧಿ ಇಷ್ಟೆಲ್ಲ ಮೌಲ್ಯವರ್ಧನೆ ಮಾಡ್ಬೇಕು ಅಂತ ಹೇಳಿದ್ರೆ ಸರ್ಕಾರದಿಂದ ನಿಮ್ಗೆ ಏನಾದ್ರೂ ಸವಲತ್ತುಗಳು ಸಿಕ್ಕಿದೆಯಾ? ಸಿಕ್ಕಿದೆ ಸಿಕ್ಕಿದೆ ಸಿಕ್ಕಿದೆ, ಹೇಳಲೇಬೇಕು ಸಿಕ್ಕಿದೆ. ಏನಂದ್ರೆ ಒಂದ್ ಡ್ರೈಯರ್ ಅಂತ ಮಾಡಿಕೊಂಡಿದೀವಿ, ಆ ಡ್ರೈಯರು ಸೋಲಾರ್ ಟೆನಲ್ ಡ್ರೈಯರ್ ಅಂತ, ಅದನ್ನ ಬಹಳ ಅದು ಬಂದ ಮೇಲೆ ನನ್ನ ಹೆಂಡತಿ ಅದ್ರ ಒಂದು ಬರ್ಪಿ ಮಾಡೋದು ಕಂಡಿಡಿದ್ ಬಿಟ್ಲು. ನಾನು ಪೇಡ ಕಂಡಿಡಿದ್ರೆ ಅಯ್ಯಮ್ಮನ ಸ್ವತಂತ್ರ, ಅದು ಬರ್ಪಿ ಆಗ್ತಾ ಇದೆ. ಈಗ ಆ ಡ್ರೈಯರ್ ಮಾಡಿಕೊಂಡ ಮೇಲೆ ಸುಂಟರ ಗಾಳಿಯಲ್ಲಿ ಸುಖವಾಗಿ ನಿದ್ರಿಸಬಲ್ಲೆ. ಅಂದ್ರೆ ಇವಾಗ ಮಾಳಿಗೆ ಮೇಲೆ ಎಲ್ಲೆಲ್ಲೋ ಒಣಗಿಸಿದ್ವಿ, ಮಳೆ ಬಂತು ಗಾಳಿ ಬಂತು ಎತ್ತಿಡು ಮುಚ್ಚಿಡು ಇವೆಲ್ಲ ಇದ್ವು, ಅವ್ಯಾವ ಚಿಂತೆನೂ ಇಲ್ಲ. ಇವತ್ತು ಒಳಗೆ ಹಾಕ್ಬಿಡ್ತೀವಿ, ಒಣಗಿದ ಮೇಲೆ ಎತ್ಕೊಂಡ್ಬಂದು ಬಿಡ್ತೀವಿ. ಎಷ್ಟು ಈಸಿ ಆತಲ್ಲ, ಇದು ಸರ್ಕಾರದ ಸೌಲಭ್ಯ. ಅದೇ ರೀತಿ ಇನ್ಸಿಂಪ್ ಯೋಜನೆಗೆ ನಾವು ಇದು ಕುಟ್ಟ ಮಿಷನ್ ತಗೊಂಡ್ವಿ, ಅಸ್ಮಾಡ ಮಿಷನ್ ತಾಂಡ್ವಿ, ಜನಗಳಿಗೂ ಅನುಕೂಲ ಆಗೈತೆ ನಮಗೂ ಅನುಕೂಲ ಆಗಿದೆ. ಆಮ್ಯಾಗ ಪಿ ಎಂ ಎಫ್ ಎಂ ಇ ಯೋಜನೆಗೆ ಅಲ್ಲಿ ಎರಡು ಗಾಣಗಳು ಎಲ್ಲ ಯಂತ್ರಗಳು ತಗೊಂಡಿದ್ವಿ. ಈಗ ಒಟ್ಟಿಗೆ 15 ಯಂತ್ರಗಳು ನಮ್ಮ ಮನೆಯಲ್ಲಿ ಟೋಟಲಿ ನಡೀತವೆ. ಅಡುಗೆ ಮಾಡೋದು ವರ್ಕ ಮಾಡೋದು ಅಡುಗೆ ಮಾಡೋದು ಕರೆಂಟ್ ಒಲೆ ನಮ್ಮದು, ನಮ್ಮ ವಿವೇಕಾನಂದ ಕುಟುಂಬದ್ದು. ಆಮೇಲೆ ಚಾಪ್ ಕಟ್ಟರು ದನದ ಮೇವು ಕಟ್ ಮಾಡೋದು, ದನಕ್ಕೆ ತೊಳಿತಕ್ಕಂಥದ್ದು ವಾಶ್ ಮಾಡತಕ್ಕಂಥದ್ದು ಪಂಪು ಎಲ್ಲ ಸೋಲಾರ್ ಎನರ್ಜಿಯಿಂದ ಸಬ್ಸಿಡಿಗೂ ಕೆಲವೆಲ್ಲ ಸಿಕ್ಕಿದವೆ. ನನಗೆ ಬಹಳ ಅನುಕೂಲ ಆಗಿದೆ, ಪಡಿಬೇಕಾದ ನಮ್ಮ ಹಕ್ಕು. ನಾವು ಯಾವುದಕ್ಕೆ ನಮಗೆ ಬೇಕು ಅಂದಿಟ್ಲಿ ಎಲ್ಲ ದಯಪಾಲಿಸಿದ್ದಾರೆ, ಲೇಟೇ ಮಾಡಿಲ್ಲ. ಸರ್ಕಾರದ ಸವಲತ್ತುಗಳು ರೈತರು ಬಳಸ್ಕೋಬೇಕು, ಬಳಸಿದ್ದು ಬಳಕೆ ಆಗಬೇಕು, ಉಪಯೋಗ ಆಗಬೇಕು. ಆಧಾರ್ ನೋದರ್ನ ಅರ್ಧ ರಾತ್ರಿ ನೆನಿಬೇಕು ಅಂತಾರೆ, ನೆನಲೇಬೇಕು. ಸರ್ಕಾರ ಇವಾಗ ನಮಗೆ ಕಣ್ಣಿ ಕಾಣತಕ್ಕಂತ ದೇವರು ಅಂತಂದ್ರೆ, ವರ ಕೊಡ್ತಕ್ಕಂತ ದೇವರು ಅಂದ್ರೆ ಸರ್ಕಾರನೇ. ನಿಜ, ಸರ್ಕಾರನ ನಮ್ಗೆ ಏನ್ ಕೊಡುತ್ತಂದ್ರೆ ಅದನ್ನ ನಾವು ಪಾಸಿಟಿವ್ ಆಗಿ ಮಾಡಿಕೋಬೇಕು. ಹೌದು. ಕೊನೆಯದಾಗಿ, ಈಗ ನೀವು ಅಷ್ಟು ವಸ್ತುಗಳನ್ನ ಮೌಲ್ಯವರ್ಧನೆ ಮಾಡಿರ್ತೀರಿ, ಮಾರಾಟದ ವ್ಯವಸ್ಥೆಯನ್ನ ನಾವು ಕೇಳಬೇಕಾಗಿದೆ ರೈತರಿಗೆ, ನಾವು ಅದನ್ನ ಮುಟ್ಟಿಸಬೇಕಾಗಿದೆ. ಹೊಲದಲ್ಲಿ ಬೆಳೆಯುವುದು, ಮನೆಯಲ್ಲಿ ಮೌಲ್ಯವರ್ಧನೆ ಮಾಡುವುದು. ಒಂದು ಪ್ಲಸ್ ಪಾಯಿಂಟ್ ಅಂದ್ರೆ ಹೈವೇ ನನ್ನ ಹೊಲಕ್ಕೆ ಸೀಳ್ಕೊಂಡು ಹೋಗಿದೆ, ಹೈವೇಗೆ 1/2 ಎಕರೆ ಭೂಮಿ ಹೋಗ್ಬಿಡ್ತೀವಿ. ನನ್ನ ಮಕ್ಕಳು ನಮ್ಮ ಜಾಣತನದಿಂದ ಹೈವೇನೇ ಎನ್ ಕ್ಯಾಶ್ ಮಾಡ್ಕೊಳ್ತಾ ಇದೀವಿ ನಾವು. ಹೈವೇಯಲ್ಲಿ ಚಾರಣಿಗರು ಬರ್ತಾರಲ್ಲ, ಅಲ್ಲಿ ಒಂದು ಹೋಟೆಲ್ ಮಾಡಿದ್ವಿ, ಆರ್ಗ್ಯಾನಿಕ್ ಶಾಪ್ ಮಾಡಿಬಿಡ್ತೀವಿ. ನಮ್ಮ ಮೌಲ್ಯವರ್ಧನೆ ಮಾಡಿರೋ ವಸ್ತುಗಳು ಅಲ್ಲಿಗೆ ಕಳಿಸ್ಬಿಡ್ತೀವಿ. ಅಂದರೆ ಒಬ್ಬ ಮಗ ಮೌಲ್ಯವರ್ಧನೆ ನೋಡ್ತಾನೆ, ಇನ್ನಿಬ್ರು ಮಕ್ಕಳು ಮಾರಾಟ ನೋಡ್ತಾರೆ. ಹೊಲದಲ್ಲಿ ಸಹಜವಾಗಿ ಬೆಳೀತತೆ, ಹೊಲದಲ್ಲಿ ಬೆಳೆಯುವುದು, ಮನೆಯಲ್ಲಿ ಮೌಲ್ಯವರ್ಧನೆ ಮಾಡುವುದು, ನಮ್ಮದೇ ಅಂಗಡಿಯಲ್ಲಿ ಮಾರುವುದು, ಮೂರು ಪಾತ್ರಗಳನ್ನು ನಮ್ಮ ಕುಟುಂಬನೇ ನಿರ್ವಹಿಸೋದ್ರಿಂದ ಮೂರು ಲಾಭ ನಮಗೆ. ಅವಾಗ ಸುಸ್ಥಿತಿ ಸುಭದ್ರತೆ. ಕೊನೆಯದಾಗಿ, ರೈತರಿಗೆ ಈ ಪಶು ಸಂಗೋಪನೆ ಮತ್ತು ಮೌಲ್ಯವರ್ಧನೆ ವಿಷಯವಾಗಿ ನೀವು ಏನು ಹೇಳೋದಕ್ಕೆ ಬಯಸ್ತೀರಿ? ಮೌಲ್ಯವರ್ಧನೆ ಆದರೆ ಆದಾಯ ಜಾಸ್ತಿ ನಿಮಗೆ. ಮೊದಲು ಮೌಲ್ಯವರ್ಧನಾ ತಂತ್ರಗಳು ರೂಪಿಸಿಕೊಳ್ಳಿ. ಮೊದಲು ಬರೋದೇ ಆಲಾಹಲ, ಆಲಾಹಲ ಅಂದ್ರೆ ಕಷ್ಟ. ಅವಾಗ ಕಷ್ಟಕ್ಕೆ ಗಟ್ಟಿಯಾಗಿ ನಿಂತ್ಕೊಳ್ಳಿ. ಇವಾಗ ಸಂಘಟನಾತ್ಮಕವಾಗಿ ಎಫ್ ಪಿ ಒ ಇಂಥವೆಲ್ಲ ಇದ್ದಾವೆ. ಇವತ್ತು ವ್ಯವಸ್ಥೆ ಭಾಳ ಅಚ್ಚುಕಟ್ಟಾಗಿ ಬೆಳೆದಿದೆ. ಕೈಯಲ್ಲಿ ಮತ್ತೆ ಮೊಬೈಲ್ ಇದೆ ನಿಮ್ಮ ಹತ್ರ. ನನ್ನ ಶಿಷ್ಯ ಒಬ್ಬನದನ್ನೇ ಶರಣಪ್ಪ ಅಂತ, ಅವನು 10 ಎಕರೆ ಅಗ್ರಿಕಲ್ಚರೇ ಮಾಡ್ತಾನೆ. ಅವನು ಬೆಳೆದದ್ದೆಲ್ಲ ಕಂಪ್ಲೀಟ್ ಬರೀ ಮೊಬೈಲ್ನಾಗೆ ಆ್ಯಡ್ ಮಾಡಿನೇ ಮಾರಾಟ ಮಾಡ್ಕೊಂಡ್ಬಿಡ್ತಾನೆ. ಅಂಗೈಯಲ್ಲಿ ಅರಮನೆ ಇದೆ ಇವತ್ತು ನಿಮಗೆ. ಹಿಂದಿನ ಕಾಲದಲ್ಲಿ ಏನಿತ್ತು, ನಾನು ಇಂಥ ಬೆಳೆ ಇವತ್ತು ಹೀಗೆ ಮಾಡಿದ್ದೀನಿ, ಸಾವಯವದಲ್ಲಿ ಮಾಡಿದ್ದೀನಿ, ವಿಷ ಹಾಕಿಲ್ಲ, ಯಾರು ಬೇಕು ನೀವೆಲ್ಲ ಆರ್ಡ್ರ್ ಮಾಡಿ. ಮೊದಲಿಗೆ ಒಂದೊಂದು ಹೆಜ್ಜೆ ಇಡಬೇಕು. ಇಲ್ಲಿ ಇಟ್ಟಾಗ ನಮ್ಮ ಜರ್ನಿಯಲ್ಲಿ ಸಿಗ್ನಲ್ ಬರ್ತವೆ, ಗುಂಡಿಗಳು ಬರ್ತವೆ, ದನಗಳು ಬರ್ತವೆ, ಅಡ್ಡ ಹಂಗೆ ತೊಡಕುಗಳು ಇದ್ದದ್ದೆ. ನಮಗೆ ಮುಖ್ಯ ಗುರಿ ತಲುಪಬೇಕು, ಆದಾಯ ಜಾಸ್ತಿ ಮಾಡ್ಕೋಬೇಕು. ನಿಮ್ಮ ಮಾನಸಿಕ ಒಂದು ವ್ಯವಸ್ಥೆನ ಸ್ವಲ್ಪ ನಿಚ್ಚಳವಾಗಿ ಇಟ್ಕೊಂಡ್ಬಿಟ್ಟು ನುಗ್ಗಿ ಶೌರ್ಯಲಕ್ಷ್ಮಿನ ನೀವು ಆರಾಧಿಸಬೇಕು. ಶೌರ್ಯ ನಮ್ಮಲ್ಲಿ ಲಕ್ಷ್ಮಿ ಅಂತಂದರೆ ಪೇಪರ್ ನೋಟ್ ಒಂದೇ ಅಲ್ಲ, ಅಷ್ಟಜನ ಲಕ್ಷ್ಮಿಯರು ಅಂದಿದ್ದೀವಿ. ಆ ಭಾವ ನೀವು ಮಾಡಿದ್ರೆ ನೀವು ಸಮೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ. ನೀವು ಶೌರ್ಯಲಕ್ಷ್ಮಿ ಗಟ್ಟಿಯಾಗಿ ಇಡ್ಕೋಬೇಕಿದೆ ನನ್ನ ಮಾತು. ನಮ್ಮ ರೈತ ಬಾಂಧವರು ನಿಮ್ಮನ್ನ ಸಂಪರ್ಕಿಸಬೇಕು ಅಂತ ಹೇಳಿದ್ರೆ ಅವರಿಗೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ಒಮ್ಮೆ ಹೇಳಿ. ನನ್ನದು ಮೊಬೈಲ್ ಸಂಖ್ಯೆ 9902661 7. ಜೊತೆಗೆ ನಿಮಗೆ ನಮ್ಮ ವಸ್ತುಗಳೇನಾದರೂ ಬೇಕಾಗಿದ್ದಲ್ಲಿ ಸಜ್ಜನ್ ಜೈವಿಕ್ ಅಂತ ಗೂಗಲಲ್ಲಿ ಹೋಗಿಬಿಟ್ರೆ ನಮ್ಮ ವಸ್ತುಗಳ ಪರಿಚಯ ನಿಮ್ಮ ಮನೆಗೆ ಕೋರಿಯರ್ನಲ್ಲಿ ತಲುಪ್ತವೆ. ಆ ಕೋರಿಯರ್ ಚಾರ್ಜ್ ನಿಮ್ಮದೇ. ನಮಸ್ತೆ. ವಿಶ್ವೇಶ್ವರ ಸಜ್ಜನ್ ಅವರ ಮೊಬೈಲ್ ಸಂಖ್ಯೆ 9902661 7. ಇದುವರೆಗೂ ಪಶುಸಂಗೋಪನೆ ಮತ್ತು ಮೌಲ್ಯವರ್ಧನೆ ಕುರಿತು ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಲುಪಿಸಿದ್ರಿ. ನಿಮಗೆ ಸ್ಟುಡಿಯೋಗೆ ಬಂದು ಇಷ್ಟೊತ್ತು ನಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನ ನೀಡಿದಿರಿ. ಧನ್ಯವಾದಗಳು ನಿಮಗೆ. ನಮಸ್ತೆ ತಾಯಿ. ನಮಸ್ತೆ ಎಲ್ಲ ಕೇಳುಗರ ರೈತ ಬಂಧು. ಆಕಾಶವಾಣಿ ಚಿತ್ರದುರ್ಗ, ಇದುವರೆಗೂ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಪಶುಸಂಗೋಪನೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಜಯನಗರ ಜಿಲ್ಲೆ ಕೂಡ್ಲಿಗೆ ತಾಲೂಕು ಹುಲಿಕೇರಿ ಗ್ರಾಮದ ಪ್ರಗತಿಪರ ಕೃಷಿಕ ವಿಶ್ವೇಶ್ವರ್ ಸಜ್ಜನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ವಿಜಯಕಲಾ ಜಗಳೂರು. ಇದೀಗ ಕೇಳಿ ರೈತರಿಗೆ ಸಲಹೆಗಳು. ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಅವಿನಾಶ್ ಟಿಜಿ ಅಂತಂದು. ಸೊ ನಾನು ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯಲ್ಲಿ ಸಸ್ಯ ಸಂರಕ್ಷಣಾ ತಜ್ಞನಾಗಿ ಕೆಲಸವನ್ನು ನಿರ್ವಹಿಸಿದ್ದೇನೆ. ಸೊ ಇಂದಿನ ಒಂದು ಸಂಚಿಕೆಯಲ್ಲಿ ಬಾಳೆಯಲ್ಲಿ ಸಿಗಟೋಕ ಎಲೆ ಚುಕ್ಕೆ ರೋಗದ ಲಕ್ಷಣ ಮತ್ತು ಅದರ ನಿರ್ವಹಣಾ ಕ್ರಮ. ಇತ್ತೀಚಿನ ದಿನಗಳಲ್ಲಿ ಬಾಳೆ ಬೆಳೆಗಾರರಲ್ಲಿ ಒಂದು ಆತಂಕವನ್ನು ಸೃಷ್ಟಿಸಿರತಕ್ಕಂತಹ ಪ್ರಮುಖ ರೋಗ ಅಂತ ಯಾವುದು ಅಂತಂದ್ರೆ ಈ ಒಂದು ಸಿಗಟೋಕ ಎಲೆ ಚುಕ್ಕೆ ರೋಗ. ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲಾ ಒಂದು ಪ್ರದೇಶಗಳಲ್ಲೂ ಕೂಡ ಕಂಡು ಬರುತ್ತಿದೆ. ಸೊ ಇದರಲ್ಲಿ ನಾವು ಗಮನಿಸಿರ್ತಕ್ಕಂತಹ ಒಂದು ಇನ್ನೊಂದು ಅಂಶ ಏನಪ್ಪ ಅಂತಂದ್ರೆ, ಯಾವ್ಯಾವ ರೈತ ಬಾಂಧವರು ಅವರ ಹೊಲದಲ್ಲಿ ಒಂದು ಲಘು ಪೋಷಕಾಂಶಗಳ ಒಂದು ಕೊರತೆ ಇದೆ, ಜೊತೆಗೆ ಯಾರ್ಯಾರು ಲಘು ಪೋಷಕಾಂಶಗಳನ್ನ ಉಪಯೋಗಿಸ್ತಿಲ್ಲ. ಸೊ ಅಂತಹ ಪ್ರದೇಶಗಳಲ್ಲಿ ಪೋಷಕಾಂಶಗಳು ಸ್ವಲ್ಪ ಕೊರತೆ ಇದ್ದಂತಹ ಪ್ರದೇಶಗಳಲ್ಲಿ ಈ ರೋಗ ಉಲ್ಬಣ ಆಗ್ತಿರೋದು ಕೂಡ ನಾವು ಕೆಲವೊಂದು ತಾಕಿನಲ್ಲಿ ಗಮನಿಸಿದ್ದೇವೆ. ಸೊ ಹಂಗಾಗಿ ಈ ಒಂದು ಎಲೆ ಚುಕ್ಕೆ ರೋಗದ ಪ್ರಮುಖ ಲಕ್ಷಣಗಳೇನಪ್ಪಾ ಅಂತಂದ್ರೆ, ಈ ಒಂದು ಬಾಳೆ ಎಲೆಯ ಕೆಳ ಮತ್ತು ಅಂಚಿನ ಒಂದು ಭಾಗದಲ್ಲಿ ಕೆಂಪು ಮಿಶ್ರಿತ ಕಂದು ಬಣ್ಣದ ಚುಕ್ಕೆಗಳು ಕಂಡು ಬರ್ತವೆ. ಸೊ ಈ ಒಂದು ಕೆಂಪು ಮಿಶ್ರಿತ ಕಂದು ಬಣ್ಣದ ಚುಕ್ಕೆಗಳು ಏನ್ ಕಂಡು ಬರ್ತವೆ, ಸೊ ಈ ಒಂದು ಚುಕ್ಕೆಯಿಂದ ಇನ್ನೊಂದು ಚುಕ್ಕೆ ಸೇರ್ಬಿಟ್ಟು ಸೊ ಎಲೆಗಳು ಸಂಪೂರ್ಣವಾಗಿ ಒಣಗಿದ ರೂಪದಲ್ಲಿ ಆಗುತ್ತೆ. ಪ್ರಮುಖವಾಗಿ ಈ ಒಂದು ಎಲೆಗಳು ಒಣಗಿದಂತದ್ದು ಕಂಡು ಬರ್ತಕ್ಕಂಥದ್ದು ಒಂದು ಬಡ್ಡೆ ಎಲೆಗಳು, ಏನು ಈ ಕೆಳಭಾಗದ ಎಲೆಗಳೇನಿರ್ತವೆ. ಸೊ ಅಲ್ಲಿಂದ ಈ ಒಂದು ಒಣಗಲಿಕ್ಕೆ ಈ ಒಂದು ರೋಗ ಉಲ್ಬಣ ಆಗಕ್ಕೆ ಪ್ರಾರಂಭ ಆಗುತ್ತೆ. ಸೊ ಹಿಂಗೆ ಕೆಳಗಿನಿಂದ ಮೇಲಿನ ಎಲೆಗಳು ಕೂಡ ಇದು ಪಸರಿಸಿ ಇಡೀ ಒಂದು ಬಾಳೆ ಗಿಡವನ್ನ ನೋಡಿದಾಗ ಅದು ಸಂಪೂರ್ಣವಾಗಿ ಒಣಗಿ ಹೋಗಿರೋ ರೀತಿಯಲ್ಲಿ ಇದು ಗೋಚರಿಸುತ್ತೆ. ಸೊ ಇದಿಷ್ಟು

ಕಣಕದಿರಯ್ಯ ಕಿಡಿಗಣ್ಣಿ, ಕಣಕದಿರಯ್ಯ ಕಿಡಿಗಣ್ಣಿ ಚಾಮುಂಡಿ, ಮಲತೋರ ಮನೆಯ ಮುರಿದಾಳ ಬೆಳಕಿಗೆ ಎತ್ತ ತುಂದುಳ್ಳೆ ಬೆದರಿದು.